ಬೆರೆಸಿ ನಾವು ಮೂರ್ತಿ ಸ್ಥಳಗಡೆ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇದು ಮುಖ್ಯ. ಒಂದು ವೇಳೆ ಏನಂದ್ರೆ ಸಿಂಪರಣೆ ಮಾಡೋ ಟೈಮಲ್ಲಿ ಜಮೀನಲ್ಲಿ ನೀರು ನಿಂತಿದ್ರೆ ಸಿಂಪರಣೆ ಮಾಡೋದು ವ್ಯರ್ಥ ಆಗುತ್ತೆ. ನೀರಾವರಿ ನೀರು ಜಾಸ್ತಿ ಕೊಟ್ಟಿದ್ರೆ ಆ ಟೈಮಲ್ಲಿ ಒಂದು 30 ಕೆಜಿ ಮರಳಲ್ಲಿ ಬುಟಾಕ್ಲೋರನ್ನು ಮಿಶ್ರಣ ಮಾಡಿ 600 ml 30 ಕೆಜಿ ಮರಳಲ್ಲಿ ಮಿಶ್ರಣ ಮಾಡಿ ತೆಳುವಾಗಿ ಎಲ್ಲ ಭಾಗಕ್ಕೆ ಬೀಳಂಗೆ ನಾವು ಹಂಚಿಕೆಯನ್ನು ಮಾಡಬೇಕಾಗತ್ತೆ. ಇವು ಉದಯ ಪೂರ್ವ ಕಳೆನಾಶಕಗಳು. ಏನಂದ್ರೆ ಇನ್ನು ಮೊಳಕೆ ಬಂದಿರಲ್ಲ ಕಳೆ ಬೀಜಗಳು, ಈ ಟೈಮಲ್ಲಿ ಬಳಸ್ತಕ್ಕಂಥ ಕಳೆನಾಶಕಗಳು. ತದನಂತರ ಒಂದು 15-20 ದಿವಸ ಆದ್ಮೇಲೆ ನಾಟಿ ಮಾಡಿದ 20 ದಿವಸ ಆದ್ಮೇಲೂ ಕೂಡ ಕಳೆಗಳು ಉಗಮ ಆಗುತ್ತೆ. 2-3 ಎಲೆ ಇದ್ದಂತ ಸಂದರ್ಭದಲ್ಲಿ ಈ 2,4-D ಸೋಡಿಯಂ ಸಾಲ್ಟ್ ಅಂತಕ್ಕಂಥ ಒಂದು ಕಳೆನಾಶಕ ಬರುತ್ತೆ. ಇದನ್ನ ನಾವು ಪ್ರತಿ ಎಕರೆಗೆ ನಾವು ಕಳೆನಾಶಕ 500 ಗ್ರಾಮ್ ಕಳೆನಾಶಕವನ್ನು 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ಒಂದು ಬೇಸಿಗೆಯಲ್ಲಿ ನಾವು ನೀರಾವರಿ ಆಶ್ರಯದಲ್ಲಿ ಈ ರಾಗಿಯನ್ನು ಬೆಳೆಯುವಾಗ ನೀರಿನ ನಿರ್ವಹಣೆ ಮಾಡೋದು ಕೂಡ ಬಹಳ ಮುಖ್ಯವಾಗಿದೆ. ನೀರಾವರಿ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ, ಒಂದು ಮರಳು ಕೆಂಪು ಮಣ್ಣು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಕನಿಷ್ಠ ಪಕ್ಷ 8 ದಿವಸಕ್ಕೊಮ್ಮೆ ನಾವು ನೀರನ್ನು ಕೊಡಬೇಕಾಗತ್ತೆ. ಕಪ್ಪು ಮಣ್ಣಾದರೆ ಸ್ವಾಭಾವಿಕವಾಗಿ ಅದು ನೀರನ್ನು ತೇವಾಂಶವನ್ನು ಹಿಡಿದಿಟ್ಕೊಳ್ತಕ್ಕಂಥ ಗುಣ ಇದೆ. 15 ದಿವಸಕ್ಕೊಮ್ಮೆ ನೀರನ್ನು ಕೊಟ್ಟರು ಕೂಡ ಸಾಧ್ಯತೆ ಆಗುತ್ತೆ. ಸ್ಪ್ರಿಂಕ್ಲರ್ ಲಭ್ಯತೆ ಇರತಕ್ಕಂಥವ್ರು ಸ್ಪ್ರಿಂಕ್ಲರ್ನ ಕೂಡ ನಾವು ಬಳಸಿ ಈಗ ಕೃಷಿ ಇಲಾಖೆಯಲ್ಲೂ ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗಳೇ ಹಲವಾರು ಸ್ಪ್ರಿಂಕ್ಲರ್ ಸೆಟ್ಗಳನ್ನ ಕೊಟ್ಟಿದ್ದಾರೆ. ಕೃಷಿ ಹೊಂಡಗಳಲ್ಲಿ ನೀರು ಶೇಖರಣೆ ಆಗಿದೆ, ಅದನ್ನು ಕೂಡ ಬಳಸಿಕೊಂಡು ನಾವು ನೀರಾವರಿಯನ್ನು ಕೊಡಬಹುದಾಗಿದೆ. ಇನ್ನು ಮುಖ್ಯವಾಗಿ ಈ ವಿವಿಧ ಬೆಳೆ ಪದ್ಧತಿಗಳನ್ನು ಕೂಡ ಈ ರಾಗಿಯನ್ನು ಬಳಸಿಕೊಂಡು ನಾವು ಅನುಸರಿಸಬಹುದೇ? ಹೌದು, ಈಗ ರಾಗಿ ಒಂದನ್ನೇ ಬೆಳೆದಿದೆ. ಈ ಒಂದು ಬೇಸಿಗೆ ಕಾಲಕ್ಕೂ ಸೂಕ್ತ ಆಗ್ತಕ್ಕಂಥ ಒಂದು ದ್ವಿದಳ ಧಾನ್ಯದ ಬೆಳೆಗಳನ್ನು ರಾಗಿ ಜೊತೆಗೆ ಮಿಶ್ರ ಮಾಡಿ ಬೆಳೆಯೋದ್ರಿಂದಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬಹುದು, ಜೊತೆಗೆ ಹೆಚ್ಚುವರಿ ಆದಾಯವನ್ನು ಪಡಿಬಹುದಾಗಿದೆ. ಈಗ ನಾವು ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಾಗ ಏನು ಹೇಳ್ತೀವಿ, ತೊಗರಿಯನ್ನು ಅಂತರ ಬೆಳೆಯಾಗಿ ಬೆಳೀರಿ ಅಂತ ಹೇಳ್ತೀವಿ, ಅವರೆಯನ್ನು ಅಂತರ ಬೆಳೆಯಾಗಿ ಬೆಳೀರಿ ಅಂತ ಹೇಳ್ತೀವಿ. ಅದೇ ರೀತಿ ಈಗ ಬೇಸಿಗೆ ಹಂಗಾಮಿನಲ್ಲೂ ಕೂಡ ವರ್ಷಪೂರ್ತಿ ಬರಬಹುದಾದಂಥ ಅವರೆ ತಳಿ ಇದೆ, ಹೆಬ್ಬಾಳ ಅವರೇ 4 ಅಂತ ತಳಿ ಇದೆ, ಇತ್ತೀಚೆಗೆ ಹೆಬ್ಬಾಳ ಅವರೇ 5 ಅಂತಕ್ಕಂಥ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಅವರೆಯನ್ನು 8 ಸಾಲು ರಾಗಿ 1 ಸಾಲು ಅವರೆ ಈ ರೀತಿ ನಾವು ನಾಟಿ ಮಾಡಬಹುದು, ಅಥವಾ ಸೋಯಾ ಅವರೆ 4 ಸಾಲು ರಾಗಿ 2 ಸಾಲು ಸೋಯಾ ಅವರೆಯನ್ನು ಕೂಡ ಅಂತರ ಬೆಳೆಯಾಗಿ ನಾವು ನಾಟಿ ಮಾಡಬಹುದು. ಬಟ್ ಒಂದು ಅಂಶ ಇಲ್ಲಿ ಗಮನಿಸಬೇಕಾಗಿರೋದು, ಈ ಅವರೆ ಮತ್ತು ಸೋಯಾ ಅವರೆಯನ್ನು ಅಂತರ ಬೆಳೆಯಾಗಿ ಬೆಳೆದಾಗ 2,4-D ಕಳೆನಾಶಕವನ್ನು ಬಳಸುವಾಗ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕೆಂದ್ರೆ ಇವು ದ್ವಿದಳ ಬೆಳೆಗಳು, 2,4-D ಅದಕ್ಕೂ ಕೂಡ ಹಾನಿ ಮಾಡುತ್ತೆ. ಹಾಗಾಗಿ ಅಲ್ಲಿ ಕಳೆನಾಶಕ ಬಳಸೋದಕ್ಕೆ ಆಗೋದಿಲ್ಲ, ಅಂದ್ರೆ ಉದಯೋತ್ತರ ಕಳೆನಾಶಕ ಆಗಿ 2,4-D ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಬೇರೆ ಕಳೆನಾಶಕಗಳನ್ನು ನಾವು ಬಳಸಬಹುದಾಗಿದೆ. ಇನ್ನು ಮುಖ್ಯವಾಗಿ ಈ ಒಂದು ರಾಗಿ ಬೆಳೆಯನ್ನು ಬಾಧಿಸುವಂತ ಪ್ರಮುಖವಾದ ರೋಗಗಳು ಯಾವ್ಯಾವು ಅಂತಿದೆ, ವಿಶೇಷವಾಗಿ ಬೇಸಿಗೆಯಲ್ಲಿ? ಪ್ರಮುಖವಾಗಿ ನಾವು ಗಮನಿಸಿದ್ರೆ ರಾಗಿಗೆ ಅಂಥ ರೋಗಗಳು ಬರೋದಿಲ್ಲ, ಆದರೆ ಈ ಬ್ಲಾಸ್ಟ್ ಅಂತ ಕರಿತೀವಿ ಬೆಂಕಿ ರೋಗ ಅಂತ, ಎಲೆ ಬೆಂಕಿ ರೋಗ, ಇಲುಕು ಬೆಂಕಿ ರೋಗ ಮತ್ತು ಕುತ್ತಿಗೆ ಬೆಂಕಿ ರೋಗ ಪ್ರಮುಖವಾಗಿ ಕಾಡುತ್ತೆ. ಇದನ್ನು ಹೋಗ್ಲಾಡ್ಸೋದಕ್ಕೆ ಒಂದು ಬೀಜೋಪಚಾರ ಮಾಡಬೇಕು, ಇನ್ನೊಂದು ಶಿಲೀಂದ್ರನಾಶಕವಾದ ಬ್ಯಾವಿಸ್ಟಿನ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಕಾರ್ಮಂಡೈಸಿಮ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸಸಿ ಮಡಿ ಹಂತದಿಂದಲೂ ಕೂಡ ಕಾಣಿಸ್ಕೊಂಡ್ರೆ ಕೊನೆಯವರೆಗೂ ಕೂಡ ಇಲುಕು ಮೂಡೋವರೆಗೂ ಕೂಡ ನಾವು ಇದನ್ನು ಸಿಂಪರಣೆಯನ್ನು ಮಾಡಬಹುದಾಗಿದೆ. ಇನ್ನು ಅದು ಬಿಟ್ಟರೆ ಬುಡ ಕೊಳೆ ರೋಗ ಬರುತ್ತೆ. ಆ ಬುಡ ಕೊಳೆ ರೋಗದ ನಿಯಂತ್ರಣಕ್ಕೆ ಸೂಡೋಮನಸ್ ಫ್ಲೋರೋಸೆನ್ಸ್ ಅಂತಕ್ಕಂಥ ಮತ್ತು ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಜೈವಿಕ ನಿಯಂತ್ರಕವನ್ನು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ 500 ಗ್ರಾಮನ್ನು ಮಿಶ್ರಣ ಮಾಡಿ ನಾವು ಜಮೀನಿಗೆ ಹರಡೋದ್ರಿಂದನೂ ಕೂಡ ಈ ಬುಡ ಕೊಳೆ ರೋಗ ಇರತಕ್ಕಂಥ ಜಾಗಗಳಲ್ಲಿ ಈ ರೋಗವನ್ನು ನಿಯಂತ್ರಣ ಮಾಡಬಹುದಾಗಿದೆ. ಇವು ಮುಖ್ಯವಾಗಿ ಪ್ರಮುಖವಾದಂತಹ ರೋಗಗಳು. ಇನ್ನು ಈ ನೀರಾವರಿ ರಾಗಿ ಬೆಳೆಗೆ ಬರುವಂತಹ ಪ್ರಮುಖವಾದ ಕೀಟಗಳು ಯಾವ್ಯಾವು ಅಂತ? ಈ ಬೇಸಿಗೆ ಹಂಗಾಮಲ್ಲಿ ಬೆಳೆಯುವಾಗ ರಸ ಇರುವ ಕೀಟಗಳಾದಂತಹ ಒಂದು ಏನು ಏಫಿಡ್ಸ್ ಅಂತಕ್ಕಂಥದ್ದು, ಈ ಒಂದು ಕೀಟ ಬಹಳ ಪ್ರಮುಖವಾಗಿ ಸಸ್ಯ ಹೇನುಗಳು ಇದು ಬಹಳ ಪ್ರಮುಖವಾಗಿ ಬರುತ್ತೆ. ಇದನ್ನ ನಿಯಂತ್ರಣ ಮಾಡೋದಕ್ಕೆ 1.7 ml ಡೈಮಿಥೋಯೇಟ್ ಅಂತಕ್ಕಂಥ ಒಂದು ರಾಸಾಯನಿಕ ಬರುತ್ತೆ, ಇದನ್ನ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಕಾಂಡ ಕೊರಿತಕ್ಕಂಥ ಹುಳ ಬರುತ್ತೆ, ಇದನ್ನು ನಿಯಂತ್ರಣ ಮಾಡೋದಕ್ಕೆ ಕ್ಲೋರೋಪೈರಿಪಾಸ್ 2 ml ಪ್ರತಿ ಲೀಟರ್ ನೀರಿಗೆ ನಾವು ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಈ ಬೇಸಿಗೆ ರಾಗಿ ಬೆಳೆಯನ್ನು ನಾವು ಹೇಗೆ ಕಟಾವು ಮಾಡಬೇಕಾಗತ್ತೆ, ಒಕ್ಕಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ಒಂದು ಕೂಲಿ ಆಳುಗಳ ಲಭ್ಯತೆ ಇರ್ತಕ್ಕಂಥವ್ರು ಕೈಯಿಂದ ಕಟಾವು ಮಾಡಿಸ್ಬೋದು, ಅಥವಾ ರೀಪರ್ ಯಂತ್ರಗಳು ಬಂದಿದೆ, ಕಂಬೈನ್ಡ್ ಹಾರ್ವೆಸ್ಟರ್ಸ್ ಗಳು ಬಂದಿದೆ, ಇದನ್ನ ಬಳಸ್ಕೊಂಡು ನಾವು ಕಟಾವನ್ನ ಮಾಡಬೇಕಾಗತ್ತೆ. ಮಲ್ಟಿಕ್ರಾಪ್ ಥ್ರೆಷರ್ಸ್ ಬಂದಿದಾವೆ ಒಕ್ಕಣೆ ಮಾಡೋದಕ್ಕೆ. ಕಡಿಮೆ ಖರ್ಚಲ್ಲಿ ರೈತರು ಇದನ್ನ ಬಳಸ್ಕೊಂಡು ಕೃಷಿ ಯಂತ್ರಧಾರೆಗಳಲ್ಲಿ ಲಭ್ಯ ಇರತಕ್ಕಂಥ ಯಂತ್ರಗಳನ್ನ ಬಳಸ್ಕೊಂಡು ಈ ಒಂದು ಖರ್ಚನ್ನ ಕಮ್ಮಿ ಮಾಡ್ಕೋಬಹುದಾಗಿದೆ ಒಕ್ಕಣೆ ಮತ್ತೆ. ಇನ್ನ ರಾಗಿಯನ್ನ ಬಳಸ್ಕೊಂಡು ನಾವು ಯಾವ್ಯಾವ ಮೌಲ್ಯವರ್ಧಿತ ಉಪ ಉತ್ಪನ್ನಗಳನ್ನ ತಯಾರಿಸಬಹುದು ಅಂತ? ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬೇಕರಿ ಯೂನಿಟ್ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರತಕ್ಕಂಥ ಗೃಹ ವಿಜ್ಞಾನದ ವಿಜ್ಞಾನಿಗಳು ರಾಗಿ ಬೆಳೀತಕ್ಕಂಥ ರೈತರಿಗೆ ಹೆಚ್ಚು ಒಂದು ಮೌಲ್ಯವನ್ನ ತಂದು ಕೊಡಬೇಕು ಅನ್ನೋ ನಿಟ್ಟಲ್ಲಿ ರಾಗಿ ಬಿಸ್ಕೆಟ್, ರಾಗಿ ಮಿಕ್ಸ್ಚರು, ರಾಗಿ ಹಪ್ಳ, ಈ ರೀತಿ ಒಂದು ನಾನು ಬಿಳಿ ರಾಗಿ ಅಂತ ಹೇಳಿದೆ, ಇದು ಹೆಚ್ಚು ಸೂಕ್ತವಾದಂತಹ ಒಂದು ತಳಿಯಾಗಿದೆ. ಈ ಎಲ್ಲಾ ಒಂದು ಪದಾರ್ಥಗಳನ್ನ ತಯಾರಿಸೋದಕ್ಕೆ ಗ್ರಾಮೀಣ ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಸಂಘಗಳ ಮೂಲಕ ಅದನ್ನು ಮಾರಾಟ ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ರೈತರು ಈ ನಿಟ್ಟಲ್ಲಿ ಯೋಚನೆ ಮಾಡಿ ಬೆಳೀತಕ್ಕಂಥ ಪ್ರತಿ ಕೆಜಿ ರಾಗಿಗೆ ಒಂದು ಮೌಲ್ಯವನ್ನು ಕೊಟ್ಟು ಅದನ್ನು ಕ್ಲೀನ್ ಮಾಡಿಸಿ ಮಾರಾಟ ಮಾಡ್ತಕ್ಕಂಥದ್ದಿರ್ಬೋದು, ಪ್ಯಾಕಿಂಗ್ ಮಾಡಿ ಗ್ರೇಡಿಂಗ್ ಮಾಡಿ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಉತ್ಪನ್ನಗಳನ್ನು ತಯಾರಿಸಿ ನಗರ ಪ್ರದೇಶದಲ್ಲಿ ಮಾರುಕಟ್ಟೆ ಮಾಡ್ತಕ್ಕಂಥ ಸೌಲಭ್ಯವನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತ ಅವರ ಆದಾಯ ಮಟ್ಟವನ್ನು ಹೆಚ್ಚು ಮಾಡ್ಕೋಬಹುದು ಅಂತ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಒಳ್ಳೆ ಇಳುವರಿಯನ್ನು ಕೂಡ ನೀರಾವರಿ ಆಶ್ರಯದಲ್ಲಿ ಪಡಿಬೋದಾಗಿದೆ ಖಂಡಿತ. ಈಗ ನಾನು ಆಗ್ಲೇ ಹೇಳ್ದಂಗೆ ಮಳೆಯಾಶ್ರಿತಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಕನಿಷ್ಠ ಪಕ್ಷ 25-30% ಹೆಚ್ಚು ಇಳುವರಿಯನ್ನು ನಾವು ನೀರಾವರಿಯಲ್ಲಿ ಪಡಿಬೋದಾಗಿದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ರಾಗಿ ಬೆಳೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ MS ದಿನೇಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9886181307. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9886181307. ದಿನೇಶ್ ಅವರೇ, ತುಂಬಾ ಸಂತೋಷ. ನಮ್ಮ ರೈತ ಬಾಂಧವರಿಗೆ ತಾವು ಬೇಸಿಗೆ ರಾಗಿ ಬೆಳೆಯನ್ನ ನೀರಾವರಿ ಆಶ್ರಯದಲ್ಲಿ ಹೇಗೆ ಬೆಳಕಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ಯಾವ್ಯಾವ ಉತ್ತಮವಾದಂತಹ ತಂತ್ರಜ್ಞಾನಗಳನ್ನ ಅವರು ಅಳವಡಿಸಿಕೊಂಡ್ರೆ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ರೈತ ಬಾಂಧವರೇ. ಕೇಳುಗರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರಾಗಿ ಬೇಸಾಯ ಕುರಿತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ಚಂದುರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾ MS ದಿನೇಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇನ್ನು ಮುಂದೆ ಕೇಳಿ ಜನಪದ ಗೀತೆ, ಮಹದೇವಯ್ಯ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ. ಲಿಂಗಾಬ ಮಹಾದೇವಾಬ ಗಿರಿಯಲ್ಲಿ ಮಹಾದೇವ ಲಿಂಗಾಬ ಗಂಡೂರು ಮೇಲೆ ಗದ್ದಿಗ ಮೂಡಿ ಗಿರಿಯಲ್ಲಿ ಮಹಾದೇವ ಲಿಂಗಾಬ ಆ ಉಚ್ಚವತಾರ ಹುಲಿಗಳು ಹೋಗಿ ಗಿರಿಯಲ್ಲಿ ಮಹಾದೇವ ಲಿಂಗಾಬ ಆ ಮಕ್ಕಳ ನೋಡಿ ರಕ್ಷಣೆ ಮಾಡಪ್ಪ ಗಿರಿಯಲ್ಲಿ ಮಹಾದೇವ ಲಿಂಗಾಬ ಕಳವಾಲೆಗೆ ವೆಲ್ಲಿ ಗಿರಿಯಲ್ಲಿ ಮಹಾದೇವ ಲಿಂಗಾಬ ಆ ಬಲದ ಪಾದಕ್ಕೆ ಬಾಬುರಿಗೆ ಗಿರಿಯಲ್ಲಿ ಮಹಾದೇವ ಲಿಂಗಾಬ ಅಯ್ಯ ಎಡದ ಪಾದಕ್ಕೆ ಎಳವಾರಿ ಜಂಗು ಗಿರಿಯಲ್ಲಿ ಮಹಾದೇವ ಲಿಂಗಾಬ ಸ್ವಾಮಿ ಮುತ್ತಿನ ಜೊಳಗೆ ಮುಂಗೈಗೆ ಧರಿಸಿ ಗಿರಿಯಲ್ಲಿ ಮಹಾದೇವ ಲಿಂಗಾಬ ಬೆತ್ತ ಬಲಗೈಲಿ ಧರಿಸಿ ಗಿರಿಯಲ್ಲಿ ಮಹಾದೇವ ಲಿಂಗಾವ ಅಯ್ಯ ಮಾಯಾದ ಬಸಮಾಜಿ ಒಳಗಲಿ ಮಡಗಿ ಗಿರಿಯಲ್ಲಿ ಮಾದಪ್ಪ ಲಿಂಗಾವ ಆ ಮಗ ತುಂಬ ಬಸಮಂಗ ಆ ಕೊರಳಲ್ಲಿ ರುದ್ರಾಕ್ಷಿ ಗಿರಿಯಲ್ಲಿ ಮಹಾದೇವ ಲಿಂಗಾವ ಮಹದೇವಯ್ಯ ಮತ್ತು ಸಂಗಡಿಗರಿಂದ ಕಂಸಾಳೆ ಪದವನ್ನ ಕೇಳಿದ್ರಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೃಷಿ ವಾರ್ತೆ. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಆಚರಿಸಲಾಗ್ತಾ ಇದೆ. ಇದರ ಅಂಗವಾಗಿ ನಮ್ಮ ರಾಜ್ಯದಲ್ಲಿ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಏರ್ಪಡಿಸಲಾಗಿದೆ. ಈ ಒಂದು ಮೇಳ ಇದೇ ತಿಂಗಳ 20ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿ ಆವರಣದಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಈ ಒಂದು ಸಿರಿಧಾನ್ಯ ಮತ್ತು ಸಾವಯವ ಮೇಳದ ಪ್ರಮುಖ ಆಕರ್ಷಣೆಗಳು ಅಂದರೆ ವಸ್ತು ಪ್ರದರ್ಶನ ಇರುತ್ತೆ. ಇಲ್ಲಿ ಸುಮಾರು 300 ಮಳಿಗೆಗಳನ್ನು ತೆರೆಯಲಾಗಿರುತ್ತೆ. ಇದರಲ್ಲಿ ಸಿರಿಧಾನ್ಯಗಳು, ಸಾವಯವ ಉತ್ಪನ್ನಗಳು ಮತ್ತು ನೈಸರ್ಗಿಕ ಕೃಷಿ ಉತ್ಪನ್ನಗಳ ಪ್ರಮಾಣೀಕೃತ ಉತ್ಪನ್ನಗಳು ಇರ್ತವೆ. ಜೊತೆಗೆ ಈ ಪ್ರಮಾಣೀಕೃತ ಅರಣ್ಯ ಉತ್ಪನ್ನಗಳು, ಸಾವಯವ ಜಾನುವಾರು ಉತ್ಪನ್ನಗಳು, ಡೈರಿ, ಕೋಳಿ ಮತ್ತು ಜೇನಿನ ಉತ್ಪನ್ನಗಳು, ಸಾವಯವ ಜವಳಿ ಉತ್ಪನ್ನಗಳು, ಸೌಂದರ್ಯ ವರ್ಧಕಗಳು, ಜೊತೆಗೆ ವೈಯಕ್ತಿಕ ಆರೈಕೆಯ ಉತ್ಪನ್ನಗಳು, ಸಿರಿಧಾನ್ಯ ಸಂಸ್ಕರಣಾ ಯಂತ್ರೋಪಕರಣಗಳು, ಜೊತೆಗೆ ಬೇಗ ಕೊಳೆಯುವಂಥ ಒಂದು ಪ್ಯಾಕಿಂಗ್ ವಸ್ತುಗಳು, ಪರಿಸರ ಸ್ನೇಹಿ ಉತ್ಪನ್ನಗಳ ಪ್ರದರ್ಶನ ಇರುತ್ತೆ. ಮಾರಾಟಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಹಾಗೆಯೇ ಅಂತಾರಾಷ್ಟ್ರೀಯ ಸಮ್ಮೇಳನ ಕೂಡ ಇಲ್ಲಿ ನಡೆಯುತ್ತೆ. ವಿವಿಧ ರಾಷ್ಟ್ರಗಳಿಂದ ಬರುವಂಥ ವಿಶೇಷ ವಿಷಯ ತಜ್ಞರು, ವಿಜ್ಞಾನಿಗಳು ಮತ್ತು ಆಹಾರ ಸಂಸ್ಕರಣಾದಾರರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ರೈತರಿಗೋಸ್ಕರ ಕಾರ್ಯಾಗಾರ ಇರುತ್ತೆ. ಇದರಲ್ಲಿ ನುರಿತ ರೈತರು ತಮ್ಮ ಸಹ ರೈತರಿಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ತಜ್ಞರು ಕೂಡ ಇಲ್ಲಿ ರೈತರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗೆಯೇ ಈ ಸಿರಿಧಾನ್ಯ ಮತ್ತು ಸಾವಯವ ಆಹಾರ ಮಳಿಗೆಗಳನ್ನು ಕೂಡ ಇಲ್ಲಿ ತೆರೆಯಲಾಗಿರುತ್ತೆ. ಇದರ ಒಂದು ಉಪಯೋಗವನ್ನು ಕೂಡ ಸಾರ್ವಜನಿಕರು ಪಡ್ಕೋಬಹುದು. ಜೊತೆಗೆ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ಒಂದು ಸಭೆ ಕೂಡ ಇಲ್ಲಿರುತ್ತೆ. ಅಂದರೆ ರೈತರು ಮತ್ತು ಕೊಳ್ಳುವಂಥವರ ಮುಖಾಮುಖಿ ಸಭೆ ಇರೋದ್ರಿಂದ ರೈತ ಬಾಂಧವರಿಗೆ ತಮ್ಮ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆಯನ್ನು ಕಂಡುಕೊಳ್ಳೋದಕ್ಕೆ ಇದು ಅನುಕೂಲ ಆಗುತ್ತೆ. ಜೊತೆಗೆ ಈ ಮಾರುಕಟ್ಟೆ ಮಾಡುವಂಥವರಿಗೆ ಗುಣಮಟ್ಟದ ಉತ್ಪನ್ನ ಕೂಡ ಲಭ್ಯವಾಗುತ್ತೆ. ಇದರಿಂದ ಎಲ್ಲೆಲ್ಲಿ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇಲ್ಲ ಅಂತಹ ಕಡೆಗೆ ಈ ಸಿರಿಧಾನ್ಯಗಳು ಪಸರಿಸೋದಕ್ಕೆ ಈ ಒಂದು ಮೇಳ ಕಾರಣವಾಗುತ್ತೆ. ಇನ್ನು ನಮ್ಮ ರಾಜ್ಯದ ಒಂದು ಪೆವಿಲಿಯನ್, ಕರ್ನಾಟಕ ಪೆವಿಲಿಯನ್ ಅಂತ ಒಂದು ತೆರೆಯಲಾಗಿರುತ್ತೆ. ಇಲ್ಲಿ ನಮ್ಮ ರಾಜ್ಯದ ವಿವಿಧ ಸಿರಿಧಾನ್ಯಗಳ ಪ್ರದರ್ಶನ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಉತ್ಪನ್ನಗಳು, ಹಾಗೆಯೇ ಅವುಗಳ ಒಂದು ಬೇಸಾಯ ಕ್ರಮಗಳು, ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇಲ್ಲಿ ಮಾಹಿತಿ ಮತ್ತು ಪ್ರದರ್ಶಿಕೆಗಳನ್ನು ಪ್ರದರ್ಶಿಸಲಾಗಿರುತ್ತೆ. ಹಾಗೆಯೇ ನಮ್ಮ ದೇಶದ ವಿವಿಧ ರಾಜ್ಯಗಳು ಕೂಡ ಈ ಸಿರಿಧಾನ್ಯ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಆ ರಾಜ್ಯಗಳ ಒಂದು ಪೆವಿಲಿಯನ್ ಕೂಡ ಇರುತ್ತೆ. ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ ಒಂದು ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಮುಖ್ಯವಾಗಿ ಜರ್ಮನಿ, ದಕ್ಷಿಣ ಕೊರಿಯಾ, ಇಂಗ್ಲೆಂಡು, ಮಲೇಷಿಯಾ, ಉಗಾಂಡ ಮತ್ತು ನೆದರ್ಲ್ಯಾಂಡ್ ದೇಶಗಳ ಸಾವಯವ ಉತ್ಪನ್ನ ಕಂಪನಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇವುಗಳ ಭಾಗವಹಿಸುವಿಕೆಯಿಂದ ನಮಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತೆ. ಜೊತೆಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳಿಗೆ ತಮ್ಮ ಈ ಸಿರಿಧಾನ್ಯ ಉತ್ಪನ್ನಗಳನ್ನು ರಫ್ತು ಮಾಡುವಂಥ ಒಂದು ಅವಕಾಶಗಳು ಕೂಡ ಲಭ್ಯವಾಗ್ತವೆ. ಈ ಸಿರಿಧಾನ್ಯ ಅಂತಾರಾಷ್ಟ್ರೀಯ ವರ್ಷ ಅಂತ ಘೋಷಣೆ ಮಾಡಿದ್ಮೇಲೆ ರಾಜ್ಯ ಸರ್ಕಾರ ಕೇಂದ್ರದ ಜೊತೆಗೆ ಕೈಜೋಡಿಸಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಅದರ ಅಂಗವಾಗಿಯೇ ಈ ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ರಾಜ್ಯದಲ್ಲಿ ಈ ಸಿರಿಧಾನ್ಯಗಳ ಒಂದು ಬೇಸಾಯಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥ ನಿಟ್ಟಿನಲ್ಲಿ ರೈತ ಸಿರಿ ಯೋಜನೆಯನ್ನು 2019-20ನೇ ಸಾಲಿನಿಂದಲೇ ಪ್ರಾರಂಭಿಸಲಾಗಿದೆ. ಮುಖ್ಯವಾಗಿ ಪ್ರಮುಖವಾದಂಥ ಸಿರಿಧಾನ್ಯಗಳಾದಂಥ ಊದಲು, ನವಣೆ, ಹಾರ್ಕ, ಕೊರಲೆ, ಸಾಮೆ, ಬರಗು ಬೆಳೆಗಳನ್ನು ಬೆಳೆಯುವ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿನಂತೆ ಗರಿಷ್ಠ 2 ಹೆಕ್ಟೇರ್ಗೆ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಇದುವರೆಗೂ ಸಾಕಷ್ಟು ಜನ ಫಲಾನುಭವಿಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಈ ಸಿರಿಧಾನ್ಯಗಳ ಸಂಸ್ಕರಣೆಗೆ ಉತ್ತೇಜನ ನೀಡುವಂಥ ದೃಷ್ಟಿಯಿಂದ ಸಿರಿಧಾನ್ಯಗಳ ಸಂಸ್ಕರಣೆ, ಮೌಲ್ಯವರ್ಧನೆ, ವರ್ಗೀಕರಣ, ಪ್ಯಾಕಿಂಗು ಮತ್ತು ಬ್ರ್ಯಾಂಡಿಂಗ್ ಯಂತ್ರೋಪಕರಣಗಳಿಗೆ ಒಟ್ಟು ವೆಚ್ಚದ ಮೇಲೆ 50% ಅಥವಾ ಗರಿಷ್ಠ 10 ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಆಸಕ್ತ ರೈತರು ಮತ್ತು ರೈತರ ಗುಂಪುಗಳು, ರೈತ ಉತ್ಪಾದಕ ಗುಂಪುಗಳು, ನವೋದ್ಯಮಿಗಳು ಮತ್ತು ಸಾರ್ವಜನಿಕ ಉದ್ದಿಮೆಗಳು ಇದರ ಪ್ರಯೋಜನವನ್ನು ಪಡ್ಕೋಬಹುದು. ಮುಖ್ಯವಾಗಿ ಇದಕ್ಕಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗತ್ತೆ. ಪ್ರಸ್ತಾವನೆಯನ್ನು ಸಲ್ಲಿಸಿ ಇವುಗಳ ಒಂದು ಪ್ರಯೋಜನವನ್ನು ಪಡ್ಕೋಬಹುದು. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ. ಅವ್ರಿಗೆ ಟಿವಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ ಟಿವಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ